ಸಂಶೋಧನಾ ಸಾರ, ಕೃಷಿ ಕ್ಷೇತ್ರದ ಆವಿಷ್ಕಾರ. ಕೇಳುಗರಿಗೆಲ್ಲ ನಮಸ್ಕಾರ. ಸಂಶೋಧನಾ ಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ವಾರ ಅಷ್ಟೇ ಮೈಸೂರಿನಲ್ಲಿ ಹಲಸು ಮೇಳ ನಡೆಯಿತು. ಇದರಲ್ಲಿ ವಿವಿಧ ಬಗೆಯ ಹಲಸಿನ ಜೊತೆಗೆ ಬಿಲ್ವ ಇದರ ಒಂದು ಶರಬತ್ತು ಎಲ್ಲರ ಗಮನ ಸೆಳೀತು. ಬಿಲ್ವ ನಿಮಗೆಲ್ಲ ಗೊತ್ತೇ ಇದೆ. ಬಿಲ್ವ ಪತ್ರೆನ ಶಿವಪೂಜೆಗೆ ನಾವು ಬಳಸ್ತೇವೆ. ಈ ಬಿಲ್ವದ ಮರದ ಎಲ್ಲ ಭಾಗಗಳು ಕೂಡ ಔಷಧಿಯಾಗಿ ಬಳಕೆ ಆಗತ್ತೆ. ಅದಕ್ಕೆ ಇದನ್ನ ಶಿವಪೂಜೆಗೆ ಕಡ್ಡಾಯವಾಗಿ ಬಳಸ್ತಾರೆ ಅನ್ನೋ ಮಾತು ಕೂಡ ಇದೆ. ದಕ್ಷಿಣ ಭಾರತದ ಬಿಲ್ವಪತ್ರೆ ಮರಗಳೆಲ್ಲ ವನ್ಯ ತಳಿಯದು. 3 ದಶಕಗಳಿಂದ ಉತ್ತರ ಭಾರತದ ಸಂಶೋಧನಾ ಸಂಸ್ಥೆಗಳು ಬಿಲ್ವದ 23 ಸುಧಾರಿತ ತಳಿಗಳನ್ನ ಹೊರತಂದಿವೆ. ಉತ್ತರ ಭಾರತದಲ್ಲಿ ಬಿಲ್ವಪತ್ರೆನ ಬೇಲ ಅಂತ ಕರೀತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಬಿಲ್ವ ಬೇರೆ, ಬೇಲ ಬೇರೆ. ಬೇಲ ಅಂದರೆ ಅದೇ ನಿಮಗೆಲ್ಲ ಗೊತ್ತಿದೆ, ಬೇಲ್ದ ಹಣ್ಣು. ಬಿಲ್ವ ಸಸ್ಯದ ಶಾಸ್ತ್ರೀಯ ಹೆಸರು ಏಗಲ್ ಮಾರ್ಮೆಲೋಸ್. ನಮ್ಮ ಬೇಲ ವುಡ್ ಆಪಲ್ ಲಿಮೋನಿಯಾ ಅಸಿಡಿಸಿಮಾ. ಅದಕ್ಕೆ ಈ ಗೊಂದಲ ಬೇಡವೇ ಬೇಡ ಅಂತ ಈ ಸುಧಾರಿತ ಬಿಲ್ವ ತಳಿಯನ್ನ ಜ್ಯೂಸ್ ಬಿಲ್ವ ಅಂತ ಕರೀತಾರೆ. ಅಂದರೆ ಅದರಿಂದ ಜ್ಯೂಸ್ ತಯಾರು ಮಾಡೋದ್ರಿಂದ ಅದನ್ನು ಜ್ಯೂಸ್ ಬಿಲ್ವ ಅಂತ ಕರೀತಾರೆ. ಈ ಸುಧಾರಿತ ಬಿಲ್ವ ಹಣ್ಣುಗಳು 1 ಕೆಜಿಯಿಂದ 3.5 ಕೆಜಿವರೆಗೂ ತೂಗುತ್ತವೆ. NB7 ತಳಿಯ ಹಣ್ಣು ಮನುಷ್ಯನ ತಲೆಯಷ್ಟು 5-6 ಕೆಜಿ ತೂಗುತ್ತೆ. ಉತ್ತರ ಭಾರತದಲ್ಲಿ ಬೇಲಾ ಶರಬತ್ ಬಹಳ ಪ್ರಸಿದ್ಧಿ. ಈ ಹಣ್ಣಿನಿಂದ ಪಲ್ಪ್, ಮುರಬ್ಬ, ಕ್ಯಾಂಡಿ ಮತ್ತು ಆಯುರ್ವೇದ ಔಷಧ ಕೂಡ ತಯಾರಿಸ್ತಾರೆ. ಬಿಲ್ವ ಹಣ್ಣನ್ನ ಹೊಟ್ಟೆಯ ಡಾಕ್ಟರ್ ಅಂತಲೇ ಕರೀತಾರೆ. ಅಜೀರ್ಣ, ಮಲಬದ್ಧತೆ, ಅತಿಸಾರ, ಹೊಟ್ಟೆಯ ಇನ್ನೂ ಅನೇಕ ಸಮಸ್ಯೆಗಳಿಗೆ ಈ ಶರಬತ್ತು ಒಂದು ಉತ್ತಮ ಮನೆ ಮದ್ದು. ಸಕ್ಕರೆ ಕಾಯಿಲೆ ಹಾಗೂ ಅಧಿಕ ರಕ್ತದೊತ್ತಡಕ್ಕೆ ಕೂಡ ಬಿಲ್ವ ಮದ್ದು ಅಂತಲೇ ಹೇಳ್ತಾರೆ. ಬಿಲ್ವ ಮರ ವರ್ಷದಲ್ಲಿ 3 ಬಾರಿ ಹಣ್ಣು ಕೊಡುತ್ತೆ. ಇದನ್ನ ನೆಟ್ ಮೇಲೆ ಇದಕ್ಕೆ ನೀರಾವರಿ ಗೊಬ್ಬರ ಕೊಡಬೇಕು ಅಂತಾನೆ ಇಲ್ಲ. ಕೀಟ ರೋಗದ ಹಾವಳಿ ಇಲ್ಲವೇ ಇಲ್ಲ. 1 ಎಕರೆ ತೋಟದಿಂದ 60-70 ಟನ್ ಬಿಲ್ವ ಹಣ್ಣು ಸಿಗುತ್ತಂತೆ. ಈ ಜ್ಯೂಸ್ ಬಿಲ್ವದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಚಾಮರಾಜನಗರ ತಾಲೂಕು ಸಂತೆಮರಳ್ಳಿ ಹೋಬಳಿ ಹೆಗ್ಗವಾಡಿಪುರದ ಶಿವಕುಮಾರ ಸ್ವಾಮಿ ಅವರು ಈಗ ನಮಗೆ ತಿಳಿಸ್ಕೊಡ್ತಾರೆ. ಬನ್ನಿ ಕೇಳೋಣ. ನಮಸ್ಕಾರ, ನಾನು ಶಿವಕುಮಾರ ಸ್ವಾಮಿ, ಹೆಗ್ಗವಾಡಿಪುರ ಸಂತೆಮರಳ್ಳಿ ಅಂಚೆ ಚಾಮರಾಜನಗರ ತಾಲೂಕು ಅಂಡ್ ಡಿಸ್ಟ್ರಿಕ್ಟ್. ಜ್ಯೂಸ್ ಬಿಲ್ವ ಬಗ್ಗೆ ನಾವು ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಗುಜರಾತ್ಗೆ ನಾವು ಹೋಗಿದ್ವಿ. ಅಲ್ಲಿ ಸುಮಾರು 10-15 ವರ್ಷಗಳಿಂದ ಈ ಸಿಹಿ ಬಿಲ್ವ, ಈಗ ನಮ್ಮಲ್ಲಿ ಇರ್ತಕ್ಕಂತ ಬಿಲ್ವ ಏನಪ್ಪಾ ಅಂದ್ರೆ ಮಾಮೂಲಿ ತಲೆಗೆ ಒಟ್ಟು ಬಂದಾಗ ಅದನ್ನ ಬಿಸಿ ಮಾಡಿ ಅಥವಾ ಏನುಗಳ ಸಂಖ್ಯೆ ಜಾಸ್ತಿ ಆದಾಗ ತಲೆಗೆ ಹಾಕೊಳ್ಳೋ ಒಂದು ಪದ್ಧತಿ. ಆದ್ರೆ ಗುಜರಾತ್ನಲ್ಲಿ ಮತ್ತೆ ಛತ್ತೀಸ್ಗಢ, ಉತ್ತರ ಭಾರತ ಇಂತ ಕಡೆ ಎಲ್ಲ ತಿನ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂತ ಎಡಿಬಲ್ ಪಾರ್ಟ್ ಇರ್ತಕ್ಕಂತ ಬಿಲ್ವ ಇದೆ ಅನ್ನೋದು ಗೊತ್ತಾಗಿ ಅದ್ರ ಬಗ್ಗೆ ಗುಜರಾತ್ನ ವಡೋದರಾದಲ್ಲಿ ಸುಮಾರು 15 ವರ್ಷಗಳಿಂದ ಎ.ಕೆ. ಸಿಂಗ್ ಮತ್ತೆ ಡಾಕ್ಟರ್ ಗಂಗಾಧರ್ ಅನಿಲ್ ಅಂತಕ್ಕಂಥವರು ಇದ್ರ ಬಗ್ಗೆ 15 ವರ್ಷಗಳಿಂದ ರಿಸರ್ಚ್ ಮಾಡ್ತಾ ಇದ್ರು. ಸೊ ಆ ವಿಷಯ ನಮಗೆ ಇಲ್ಲಿ ಶ್ರೀ ಪಡ್ರೆ ಅವ್ರ ಮುಖಾಂತರ ತಿಳಿಯಿತು. ಸೊ ಹಾಗಾಗಿ ನಾವು ಇದನ್ನ ಕರ್ನಾಟಕಕ್ಕೆ ಹೆಂಗಾದ್ರೂ ಪರಿಚಯ ಮಾಡಿಕೊಡ್ಬೇಕು, ಅಲ್ಲಿರ್ತಕ್ಕಂತ ಸುಮಾರು 15 ತಳಿಗಳನ್ನ ಕರ್ನಾಟಕಕ್ಕೆ ತಂದು ಇಲ್ಲಿನ ಜನರಿಗೆ ಒಂದು ಆಲ್ಟರ್ನೇಟಿವ್ ಕ್ರಾಪ್ ಅನ್ನ ಮಾಡಬೇಕು ಅಂತ ನಮ್ಗೆ ಅನ್ಸಕ್ ಶುರುವಾಯ್ತು. ಯಾಕೆ ಆಲ್ಟರ್ನೇಟಿವ್ ಕ್ರಾಪ್ ಮಾಡಬೇಕು ಅದನ್ನ ಇಲ್ಲಿ ತಂದು ಅಂತಂದ್ರೆ ಅದು ಯಾವುದೇ ರೀತಿಯ ಹೆಚ್ಚಿನ ಪ್ರಮಾಣದ ನೀರನ್ನ ಬೇಡೋದಿಲ್ಲ, ಮತ್ತೆ ಉತ್ತಮವಾದಂತಹ ಭೂಮಿಯನ್ನು ಕೂಡ ಅದಕ್ಕೆ ಬೇಕಾಗಿಲ್ಲ. ತವಳು ಭೂಮಿ ಆದರೂ ಕೂಡ ಅದು ಬೆಳೆಯುವಂತಹ ಸಾಮರ್ಥ್ಯವನ್ನ ಅದು ಹೊಂದಿದೆ. ಯಾವುದೇ ರೀತಿಯ ಹೆಚ್ಚಿನ ಪೋಷಕಾಂಶಗಳ ನಿರ್ವಹಣೆಯನ್ನು ಕೂಡ ಅದು ಕೇಳೋದಿಲ್ಲ. ಅತ್ಯಂತ ಕಡಿಮೆ ನೀರಿನಲ್ಲಿ ಮಳೆ ಆಶ್ರಿತ ಪ್ರದೇಶದಲ್ಲಿ ಇದೊಂದು ಉತ್ತಮವಾದಂತಹ ತೋಟಗಾರಿಕೆ ಬೆಳೆಯಾಗಿ ಬೆಳೆಯಬಹುದಾದಂತಹ ಎಲ್ಲಾ ಗುಣಲಕ್ಷಣಗಳು ಈ ಒಂದು ಸಿಹಿ ಬಿಲ್ವ ಪತ್ರಿಕೆ ಇದೆ. ಆ ಕಾರಣಕ್ಕಾಗಿ ನಮ್ಮ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಒಣ ಭೂಮಿ, ಮಳೆ ಆಶ್ರಿತ ಭೂಮಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಇದೊಂದು ಉತ್ತಮವಾಗಿರ್ತಕ್ಕಂತಹ ಹಣ್ಣು. ಇದರಲ್ಲಿ ಉತ್ತಮವಾಗಿರ್ತಕ್ಕಂತಹ ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ಇದೆ, ಮೆಡಿಸನ್ ಪ್ರಾಪರ್ಟಿ ಇದೆ, ಸಿ ವಿಟಮಿನ್ ಅಧಿಕವಾಗಿದೆ, ಫೈಬರ್ ತುಂಬಾ ಚೆನ್ನಾಗಿದೆ, ಮತ್ತೆ ಆಯುರ್ವೇದದಲ್ಲಿ ಇದು ಅನೇಕ ರೋಗಗಳಿಗೆ ರಮಬಾಣ ಅಂತ ಹೇಳಿದೆ. ಆಂಟಿ ಫಂಗಲ್, ಆಂಟಿ ವೈರಲ್, ಇಷ್ಟೆಲ್ಲಾ ವಿಶಿಷ್ಟತೆಗಳನ್ನ ಹೊಂದಿರತಕ್ಕಂತ ಹಣ್ಣು ತುಂಬಾ ಕಡಿಮೆ ಅವಕಾಶಗಳಲ್ಲಿ ತುಂಬಾ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಹಣ್ಣನ್ನ ಬೆಳೀಬಹುದಂತ ಅವಕಾಶಗಳಿರೋದ್ರಿಂದ ನಾವು ಈ ಒಂದು ಗುಜರಾತ್ಗೆ ಹೊರಟ್ರಿ. ಸೊ ಅಲ್ಲಿ ನಮ್ಮ ಕರ್ನಾಟಕದವರೇ ಆದಂತಹ ಡಾಕ್ಟರ್ ಗಂಗಾಧರ್ ಮತ್ತೆ ಅನಿಲ್ ಮತ್ತೆ ಅದರ ಡೀನ್ ಆಗಿರ್ತಕ್ಕಂಥವ್ರು ಮತ್ತೆ ಎ ಕೆ ಸಿಂಗ್ ಅವರು ನಮ್ಗೆಲ್ಲ ಉತ್ತಮವಾದ ರೀತಿಯ ಕೋಆಪರೇಟ್ ಮಾಡಿದ್ರು. ಮತ್ತೆ ಹಣ್ಣುಗಳನ್ನೆಲ್ಲ ತೋರಿಸ್ರು, ಸ್ಟಾಕ್ಗಳನ್ನೆಲ್ಲ ಕರ್ಕೊಂಡೋಗಿ ತೋರಿಸಿ ರಾತ್ರಿ 9 ಗಂಟೆ ತನಕ ನಮ್ಗೆ ಅಲ್ಲಿರ್ತಕ್ಕಂಥ ಎಲ್ಲ ವಸ್ತು ವಿಚಾರಗಳನ್ನ ನಮ್ಗೆ ಅರ್ಥ ಮಾಡಿಸ್ರು. ಮತ್ತೆ ನಾವೆಲ್ಲ ಅಲ್ಲೆಲ್ಲ ಡೈರೆಕ್ಟ್ ಆಗಿ ಹಣ್ಣುಗಳನ್ನ ತಿಂದ್ವಿ. ಆ ಟಾಕುಗಳಿಗೆ ಸರಿಯಾಗಿ ನೀರು ಬಿಟ್ಟೇ ಇಲ್ಲ, ಅಪ್ಪ ಅವ್ರಿಗೂ ನೀರಿಲ್ಲ. ಆಕ್ಚುಲಿ ಆ ನೀರ್ ಇಲ್ಲದೆ ಇದ್ದಂತ ಸಂದರ್ಭಗಳಲ್ಲೂ ಕೂಡ ಹೆಚ್ಚು ಕಡಿಮೆ ಒಂದು 40-50 ಎಕರೆ ಹಣ್ಣಿನ ತೋಟಗಳು ಅಂದ್ರೆ ಬೇರೆ ಬೇರೆ ವೆರೈಟಿಗಳಿದ್ದಾರೆ ಅಲ್ಲಿ. ಹೆಚ್ಚು ಕಡಿಮೆ ಒಂದು 30-40 ವೆರೈಟಿಗಳಿದಾವೆ 50-60 ಎಕರೆನಲ್ಲಿ. ಸಪ್ರೇಟ್ ಐಡೆನ್ಸಿಟಿನಲ್ಲಿ ಮಾಡಿದ್ದಾರೆ, ದೂರ ದೂರಕ್ಕೆ ಒಂದು 20-30 ಅಡಿ ಅಂತರದಲ್ಲೂ ಹಾಕಿದ್ದಾರೆ, 15-15 ಅಡಿ ಅಂತರಕ್ಕೆ ಹಾಕಿದ್ದಾರೆ. ಆ ಎಸ್ಪೆಷಲಿ ಗೋಮಯೇಶಿ, ತಾರ್ ನೀಲಕಂಠ್, ತಾರ್ ಸೃಷ್ಟಿ, ಹೀಗೆ ಹಲವಾರು ರೀತಿಯ 10-15 ವೆರೈಟಿಗಳನ್ನ ಬೆಳೀತಾ ಇದ್ದಾರೆ. ಈ ವೆರೈಟಿಗಳೆಲ್ಲವೂ ಕೂಡ ಅತ್ಯುತ್ತಮವಾಗಿದ್ದು ರೈತರಿಗೆ ಇದೊಂದು ಉತ್ತಮವಾದಂತಹ ವರದಾನ ಆಗಿದೆ. ಅದ್ರ ಜೊತೆನಲ್ಲಿ ಅಲ್ಲೇ ನಾವು ನೋಡಿದಾಗ ಆ ಲೋಕಲ್ ಅಲ್ಲಿ ಉತ್ತರ ಭಾರತದ ಹಲವಾರು ಕಡೆಯೆಲ್ಲ ಇದರ ಜ್ಯೂಸ್ ಗಳನ್ನ ನಾವಿಲ್ಲಿ ಹೆಂಗೆ ಅವಕಾಡೋ ಜ್ಯೂಸ್, ನಿಂಬೆಹಣ್ಣಿನ ಜ್ಯೂಸ್ ಹೆಂಗೆ ರೋಡ್ ಗಳಲ್ಲಿ ಮಾರ್ತಾರೆ, ಆ ರೀತಿ ಆ ಜ್ಯೂಸ್ ಗಳನ್ನ ಮಾಡಿ ಹಲವಾರು ಕಡೆ ಮಾರ್ತಾ ಇರತಕ್ಕಂಥದ್ದನ್ನ ನಾವು ಕಣ್ಣಾರೆ ನೋಡಿದ್ವಿ. ಅಲ್ಲಿನ ಒಂದು ವಹಿವಾಟನ್ನ ಕಂಡ್ವಿ. ಅದ್ರ ಜೊತೆನಲ್ಲಿ ನಾವೇ ಅಲ್ಲಿಗೆ ಹೋದಾಗ 46 ಡಿಗ್ರಿ ಟೆಂಪರೇಚರ್ ಇತ್ತಲ್ಲಿ. ನಾವು ಹೋದಾಗ ನಮಗೂ ಕೂಡ ಹೋದವ್ರಿಗೆಲ್ಲ ತುಂಬಾ ಶೆಕೆಯ ಕಾರಣದಿಂದಾಗಿ ಶರೀರದಲ್ಲಿ ಉಷ್ಣತೆ ಜಾಸ್ತಿ ಆಗಿತ್ತು. ಸೊ ನಾವು ಅಂತ ಸಂದರ್ಭದಲ್ಲಿ ಇದನ್ನ ಸೇವನೆ ಮಾಡಿದ ಕೂಡಲೇ ಪುನಃ ಬೆಳಗ್ಗೆಗೆ ನಮ್ಗಿದ್ದಂತ ಉಷ್ಣವೆಲ್ಲ ಪರಿಹಾರ ಆಗಿತ್ತು. ಸೊ ಆಗ ನಮ್ಗೆ ಅನಿಸುತ್ತೋ ಇದು ಎಷ್ಟು ತಂಪು ಕಾರಕ ಅನ್ನೋದು ನಮ್ಗೆ ಆಗ ಅರ್ಥ ಆಯ್ತು. ಸೊ ಈ ಎಲ್ಲಾ ಅವಕಾಶಗಳು ಈ ಒಂದು ಹಣ್ಣಲ್ಲಿ ಇದಾವೆ. ಸೊ ಇಷ್ಟೊಂದು ನ್ಯೂಟ್ರಿಷನ್ ಪ್ರಾಪರ್ಟಿ, ಮೆಡಿಸಿನಲ್ ಪ್ರಾಪರ್ಟಿ ಇರತಕ್ಕಂತ ಹಣ್ಣು ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಮುಂದೊಂದು ದಿನ ಅತ್ಯುತ್ತಮವಾದಂತಹ ಬೆಳೆಯಾಗಿ ಹೊರಹೊಮ್ಮದಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸೊ ಈ ಕಾರಣಕ್ಕಾಗಿ ನಾವು ಅಲ್ಲಿನ ಯೂನಿವರ್ಸಿಟಿ ಜೊತೆ ಮಾತಾಡಿ ಜೂನ್ ಜುಲೈ ತಿಂಗಳಲ್ಲಿ ಕನಿಷ್ಠ 3,000 ಗಿಡಗಳನ್ನ ಕರ್ನಾಟಕದ ವಿವಿಧ ಭೌಗೋಳಿಕ ಹಿನ್ನೆಲೆಯಲ್ಲಿ ನೆಟ್ಟು ಯಾವ್ಯಾವ ಭೌಗೋಳಿಕ ಹಿನ್ನೆಲೆಯಲ್ಲಿ ಯಾವ್ಯಾವ ತಳಿಗಳು ತುಂಬಾ ಚೆನ್ನಾಗಿ ಬರ್ತದೆ ಅನ್ನೋದನ್ನ ನಾವು ಗುರುತಿಸಿಕೊಳ್ಳೋದಕ್ಕೋಸ್ಕರ ಈ ಒಂದು ಪ್ರಯೋಗವನ್ನ ನಮ್ಮ ಕರ್ನಾಟಕದಲ್ಲಿ ಮಾಡಬೇಕಂತ 3,000 ಗಿಡಗಳನ್ನ ತರಿಸ್ತಾ ಇದ್ದೀವಿ. ಇದರಲ್ಲಿ ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಜಾಗದಲ್ಲಿ ಬೆಳೀತಕ್ಕಂತ ತಳಿಗಳು ಇದಾವೆ, ಹಾಗೆ ಹೆಚ್ಚಿನ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಬೆಳೀತಕ್ಕಂಥ ತಳಿಗಳು ಕೂಡ ಇದಾವೆ. ಹಾಗಾಗಿ ಈ ಎಲ್ಲಾ ತಳಿಗಳನ್ನ ತಂದು ಕರ್ನಾಟಕದ ವಿವಿಧ ಭೌಗೋಳಿಕ ಹಿನ್ನೆಲೆಯಲ್ಲಿ ನೆಟ್ಟು ಈ ಫೀಲ್ಡ್ ಟ್ರಯಲ್ ಅನ್ನ ಮಾಡಬೇಕಂತ ಮಾಡ್ತಾ ಇದೆ. ಸೊ ಇದೆಲ್ಲವೂ ಕೂಡ ಈ ವರ್ಷ ಅಚ್ಚುಕಟ್ಟಾಗಿ ನಡೆದಿದೆ. ಅಲ್ಲಿಂದ ಕಸಿ ಮಾಡಿದಂತ ಗಿಡಗಳನ್ನ ಕರ್ನಾಟಕಕ್ಕೆ ತಂದು ರಾಜ್ಯದ ಎಲ್ಲಾ ಕಡೆ ನೆಡುವಂತ ಪ್ರಯತ್ನ ನಡೀತಿದೆ. ಜೂನ್ ಜುಲೈ ತಿಂಗಳಲ್ಲಿ ಅಲ್ಲಿನ ಡೀನ್ ನಮಗೆ ಕಸಿ ಮಾಡಿರ್ತಕ್ಕಂತ ಗಿಡಗಳನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಹಲವಾರು ಜನ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಶ್ರೀ ಪಡ್ರಿ ಅವರು ಎಲ್ಲರನ್ನ ಒಟ್ಟುಗೂಡಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕಾರಣೀಭೂತರಾಗಿದ್ದಾರೆ. ನನ್ನ ಫೋನ್ ನಂಬರ್ 7899877940. ನನ್ನ ಫೋನ್ ನಂಬರ್ 7899877940. ಈ ಸಂಖ್ಯೆಗೆ ನಿಮಗೆ ಹೆಚ್ಚಿನ ವಿವರಗಳು ಬೇಕಾಗಿದ್ದಾಗ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದಗಳು. ಜ್ಯೂಸ್ ಬಿಲ್ವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡ್ರಲ್ಲ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸಂಶೋಧನಾ ಸಾರ, ಕೃಷಿ ಕ್ಷೇತ್ರದ ಆವಿಷ್ಕಾರ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಕೆಲವು ವಾಣಿಜ್ಯ ಜಾಹೀರಾತುಗಳು. ಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ ಐ ಸಿ